ಜಗಜಾನನ ನಮೋ ವಿಘ್ನನಾಶನ ಶ್ರಿತ ಜನಾವನ ನಮೋ ಭಾಗ್ಯ ಕಾರಣ ಜಯ ಗಜಾನನ ನಮೋ ವಿಘ್ನನಾಶನ ಶ್ರಿತ ಜನಾವನ ನಮೋ ಭಾಗ್ಯ ಕಾರಣ ನಿತ್ಯವರ್ಧನ ನಮೋ ದಿವ್ಯ ನರ್ತನ ಕಾಣಿಪಾಕ ಶ್ರೀ ವಿನಾಯಕ ನಮೋ ನಮೋ ಜಯ ಗಜಾನನ ನಮೋ ವಿಘ್ನನಾಶನ ಶ್ರಿತ ಜನಾವನ ನಮೋ ಭಾಗ್ಯ ಕಾರಣ ಶ್ರಿತ ಜನ ನಮೋ ಭಾಗ್ಯ ಕಾರಣ